ಆಕಾಶವಾಣಿ ಭದ್ರಾವತಿ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಹಾಲು ಜೇನು ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಸಾಹಿತ್ಯ ಜಿ ಉದಯಶಂಕರ್. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ, ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ನೀನಗುತ್ತಲೇ ಸುಖವಾಗಿರೆ, ಆನಂದದ ಹೊನಲಾಗಿರೆ, ಬಾಳೆ ಸವಿಗಾನ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ. ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ. ಸವಿ ಮಾತಲಿ ಸುಖ ನೀಡುವೆ ಎಂದೆಂದಿಗೂ ಹೀಗೆ. ಹೂವಾಗಲಿ ಈ ಮೊಗವರಳಿ ಸಂತೋಷದ ಪರಿಮಳ ಚಲ್ಲಿ, ಹೂವಾಗಲಿ ಈ ಮೊಗವರಳಿ ಸಂತೋಷದ ಪರಿಮಳ ಚಲ್ಲಿ. ಹಾಯಾಗಿರು ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ.